इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है। इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है। पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है। इसे हासिल करके हमारा किसान सबल और आत्मनिर्भर हो रहा है। इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है, इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ। आत्मनिर्भर भारत की पहचान प्रगतिशील और समर्थ किसान। ಇದುವರೆಗೆ ಕಿಸಾನ್ ವಾಣಿ ವಿಶೇಷ ಪ್ರಕಟಣೆಗಳನ್ನು ಕೇಳಿದಿರಿ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಮಿತ್ರರೇ, ಈಗ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವ, ಈ ಕುರಿತು ಡಾಕ್ಟರ್ ಫರ್ಜಾನಾ ಕೊರಗೂರು ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಂಧುವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ರೈತರ ಬಾಳಿನಲ್ಲಿ ಈ ಮಣ್ಣು ಮತ್ತು ನೀರು ಇವೆರಡು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಅನೇಕ ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳು ಹಾಗೂ ತಾಂತ್ರಿಕ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಶ್ರೀಮತಿ ಫರ್ಜಾನಾ ಕೊರ್ಗೂರು ಇವರು. ರೈತ ಬಂಧುವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಫರ್ಜಾನಾ ಕೊರ್ಗೂರು ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ಸಮಸ್ತ ರೈತರ ಬಾಂಧವರಿಗೆ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯಲ್ಲಿ 2012 ರೈತರ ಸಂಬಂಧೆ ಓಪನ್ ಆಗಿರೋದು ಮಣ್ಣು ಮತ್ತು ನೀರು ಪರೀಕ್ಷೆ ವಿಭಾಗ. ರೈತರ ಬಾಂಧವರೇ, ಮಣ್ಣು ಮತ್ತು ನೀರು ತುಂಬ ಮುಖ್ಯ ಅಂಶವನ್ನು ಒಂದು ಬೆಳಿಗ್ಗೆ ಅದು ಪಾತ್ರವಾಗಿದೆ. ಯಾಕಂದರೆ ನಿಮಗೆ ನಿಮ್ಮ ಮಣ್ಣು ಯಾವ ಥರ ಇದೆ ಅಂತ ಮೊದಲು ಅದರ ಪರಿಚಯ ನಿಮಗೆ ಇರಬೇಕು. ಯಾಕಂದರೆ ನಿಮ್ಮ ಮಣ್ಣಿನಲ್ಲಿ ಏನಾರ ಸಮಸ್ಯೆ ಇದ್ದರೆ ಅದು ಮುಂದೆ ಹೋಗಿ ನಿಮ್ಮ ಬೆಳಿಗ್ಗೆ ತೊಂದರೆ ಕೊಡುತ್ತೆ. ಯಾಕಂದರೆ ಮಣ್ಣಿನಲ್ಲಿ ವಿವಿಧ ಕಲರ್ಸ್ಗಳು ಹಾಗೂ ವಿವಿಧ ಟೈಪ್ ಮಣ್ಣುಗಳು ಇರ್ತವೆ. ಮಣ್ಣಿನಲ್ಲಿ ಬರುವಂಥ ಪೋಷಕಾಂಶಗಳು ಕೊರತೆ, ಮಣ್ಣಿನಲ್ಲಿ ಇರುವಂಥ ಯಾವುದೇ ಹೆಚ್ಚು ಪೋಷಕಾಂಶಗಳು ಕೊರತೆ, ಲಘು ಪೋಷಕಾಂಶಗಳು ಆದರೆ ಮತ್ತು ಮೇಜರ್ ಪೋಷಕಾಂಶಗಳು ಯಾವ ಥರ ಇದೆ ಅಂತ ಇದು ನಿಮಗೆ ಗೊತ್ತಿದ್ದರೆ ನೀವು ಯಾವುದಾದ್ರೂ ಬೆಳೆ ಬೆಳಿಬೋದು. ಮಣ್ಣಿಗೆ ನಾವು ಯಾವ ಥರ ನಾವು ಒಂದು ಮನುಷ್ಯನಿಗೆ ದೇಹದಲ್ಲಿ ಏನೇನು ಬೇಕೋ ಮಣ್ಣಿನಲ್ಲಿನೂ ಮಣ್ಣಿಗೆ ಆಹಾರದಲ್ಲಿ ರೂಪದಲ್ಲಿ ನೀರು ಮತ್ತು ಗಾಳಿ ಮತ್ತು ಸಾವಯವ ತ್ಯಾಜ್ಯಗಳು ಮತ್ತು ಇನ್ಆರ್ಗ್ಯಾನಿಕ್ ಮ್ಯಾಟ್ರಿಸ್ಗಳು ಎಲ್ಲ ಮಣ್ಣಿನಲ್ಲಿ ಇರುತ್ತವೆ. ಯಾವ ಥರ ಈ ಮಣ್ಣಿನಲ್ಲಿ ಯಾವುದಾದರೂ ಈ ವಿಭಾಗ ಹೇರುಫೇರು ಆದರೆ ಅದು ಬೆಳೆಗೆ ತೊಂದರೆ ಕೊಡುತ್ತದೆ. ಅದಕ್ಕೆ ಮಣ್ಣು ಒಂದು ತುಂಬ ಮುಖ್ಯ ಅಂಶ. ಯಾವುದೇ ಒಂದು ಬೆಳೆ ಸರಿಯಾಗಿ ಬರಬೇಕು, ನಿಮಗೆ ಲಾಭ ಸಿಗಬೇಕಂದ್ರೆ ಫಸ್ಟು ನಿಮಗೆ ನಿಮ್ಮ ಮಣ್ಣು ಯಾವ ಥರ ಇದೆ ಅಂತ ನಿಮಗೆ ಅದರ ಬಗ್ಗೆ ಮಾಹಿತಿ ಇರಬೇಕು. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಮೂರು ರೇಂಜ್ನಲ್ಲಿ ನಾವು ಮಣ್ಣು ಯಾವ ಥರ ಇದೆ ಅಂತ ಹೇಳ್ತೀವಿ. ಹೀಗೆ ಸಾಯಿಲ್ ಕೆಮಿಸ್ಟ್ರಿ ಅಂದರೆ ನಾವು ಓದೋದು ಇದರೊಳಗೆ ಹೇಳಿದ್ರಂದರೆ ಮಣ್ಣಿನಲ್ಲಿ ರಸಸಾರ 7 ಅದು ಸಾಮಾನ್ಯ ಮಣ್ಣು. ಅಂದರೆ ಆ ಮಣ್ಣಿನಲ್ಲಿ ನೀವು ಯಾವುದಾದ್ರೂ ಬೆಳೆ ಬೆಳಿಬಹುದು, ಅದಕ್ಕೇನೋ ತೊಂದರೆ ಇರೋದಿಲ್ಲ. ಈ ರಸಸಾರ ತುಂಬ ಒಂದು ಮುಖ್ಯ ಅಂಶ. ಯಾಕಂದರೆ ಇದರೊಳಗೆ ಹೇರುಫೇರು ಇತ್ತು, ಇದು ಕಡಿಮೆ ಇತ್ತು ಹೆಚ್ಚು ಇತ್ತು ಅಂದರೆ ಅದು ಮಣ್ಣು ಯಾವ ಥರ ಇದೆ ಅಂತ ತೋರಿಸ್ಕೊಡತ್ತೆ. 7 ಕಡಿಮೆ ಇತ್ತು ಅಥವಾ 4 ಕಡಿಮೆ ಇತ್ತು ಅಂದರೆ ಆ ಮಣ್ಣು ಆಸಿಡಿಕ್ ಸಾಯಿಲ್ಸ್ ಅಂತ ಹೇಳ್ತೀವಿ. ಆ ಮಣ್ಣಿಗೆ ನಾವು ಸುಣ್ಣ ಹಾಕ್ರಿ ಅಂತ ಹೇಳ್ತೀವಿ. ಇದು ನೆಕ್ಸ್ಟು 7 ಹೆಚ್ಚು ಇತ್ತು ನಿಮ್ಮ ಮಣ್ಣಿನ ರಸಸಾರ, ಅದಕ್ಕೆ ಕ್ಷಾರ ಮಣ್ಣು ಅಂತ ವಿಭಾಗವನ್ನು ನಾವು ಹೇಳ್ತೀವಿ. ಇದು ಯಾವಾಗ ಗೊತ್ತಾಗತ್ತಂದರೆ ನೀವು ನಿಮ್ಮ ಮಣ್ಣನ್ನು ನಿಮ್ಮ ಹೊಲದಲ್ಲಿ ಇರುವಂಥ ಮಣ್ಣನ್ನು ಸಂಗ್ರಹಿಸಿ ಲ್ಯಾಬಿಗೆ ಅಂದರೆ ಪ್ರಯೋಗಾಲಯಕ್ಕೆ ನೀವು ಕೊಟ್ಟಿದ್ದು ಮಾತ್ರ ನಿಮಗೆ ನಿಮ್ಮ ಮಣ್ಣು ಯಾವ ಥರ ಇದೆ ಅಂತ ಗೊತ್ತಾಗತ್ತೆ. ರಸಸಾರ ಮತ್ತು ವಿದ್ಯುತ್ ವಾಹಕತೆ ಅಂತ ECE ಅಂದರೆ ಇಂಗ್ಲೀಷ್ನಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಇವು ತುಂಬ ರಸಸಾರ ಅಥವಾ ವಿದ್ಯುತ್ ವಾಹಕತೆ ಇವೆರಡು ನಿಯತಾಂಕಗಳು ನಿಮ್ಮ ಮಣ್ಣನ್ನು ಯಾವ ಥರ ಇದೆ ಅಂತ ಹೇಳಿಕೊಡುತ್ತೆ. ಅದೇ ರೀತಿಯಾಗಿ ಮಣ್ಣಿನಲ್ಲಿ ಇರುವಂಥ ಪೋಷಕಾಂಶಗಳು ಬೆಳಿಗ್ಗೆ ಬೇಕಾಗುತ್ತವೆ. ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ಇರುವುದಿಲ್ಲ. ನಿಮ್ಮ ಬೆಳಿಗ್ಗೆ ಬೇಕಾದಷ್ಟು ಪೋಷಕಾಂಶಗಳು ನೀವು ಆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಯಾಕಂದರೆ ನಿಮಗೆ ಲಾಭ ಹೆಚ್ಚು ಬರಬೇಕು, ಬೆಳೆ ಚೆನ್ನಾಗಿರಬೇಕು ಅಂತಿದ್ರೆ ಫಸ್ಟು ಪೋಷಕಾಂಶಗಳು ಕೊರತೆ ಮತ್ತು ಮಣ್ಣು ನಿಮ್ಮ ಯಾವ ಥರ ಇದೆ ಅಂತ ಮಾಹಿತಿಯನ್ನು ನಿಮಗೆ ಗೊತ್ತಿರಬೇಕು. ಅದಕ್ಕೆ ನೀವು ನಿಮ್ಮ ಹೊಲದಲ್ಲಿ ಇರುವಂಥ ಮಣ್ಣನ್ನು ಫಸ್ಟು ಸಂಗ್ರಹಿಸಿ. ಯಾವ ಥರ ಸಂಗ್ರಹಿಸಬೇಕಂದ್ರೆ, ನಾವು ಸಾಮಾನ್ಯವಾಗಿ ರೈತರಿಗೆ ಮಣ್ಣು ಪರೀಕ್ಷೆಗೆ ತೊಗೊಂಡು ಬನ್ನಿರಿ ಅಂದರೆ, ನೀವು ಯಾವ್ದಾರು ಒಂದು ಜಗದ ಮಣ್ಣು ಒಂದು ಅರ್ಧ ಕೆ ಜಿಯಷ್ಟು ಕಾಲು ಕೆ ಜಿಯಷ್ಟು ಒಂದು ಕವರಿಗೆ ಹಾಕೊಂಡು ತಂದುಬಿಡ್ತೀರಾ? ಇಲ್ಲ, ಆ ಥರ ತರಬಾರ್ದು. ಮಣ್ಣನ್ನು ವೈಜ್ಞಾನಿಕವಾಗಿ ಮಣ್ಣನ್ನು ಸಂಗ್ರಹಿಸೋದು ಒಂದು ವಿಧಾನ ಇದೆ. ಯಾಕಂದರೆ ಒಂದು ಎಕರೆಗೆ ಮಣ್ಣು ಸಂಗ್ರಹಿಸಬೇಕು, ಅದು ಆ ಮಣ್ಣನ್ನು ನೀವು ಪರೀಕ್ಷೆ ಮಾಡಿಸ್ಬೇಕಂತಂದರೆ ಒಂದು ಎಕರೆಗೆ 5-6 ಜಗನಿಂದ ಮಣ್ಣನ್ನು ತೆಗೆಯಬೇಕು. ಅದು ಯಾವ ಜಗ ಮೇನ್ ಅಂದರೆ, ನೀವೊಂದು ನಿಮ್ಮ ಹೊಲಕ್ಕೆ ಒಂದು ಎಂಟ್ರೆನ್ಸ್ ಗೇಟ್ ಅಂತ ಮಾಡಿರ್ತೀರ, ಅಂದರೆ ಅಲ್ಲಿಂದ ಓಡಾಡ್ತಿರ್ತೀರ, ಏನಾರು ಒಂದು ಎಂಟ್ರೆನ್ಸ್ ಇರುತ್ತೆ, ಆ ಥರ ಜಗನಲ್ಲಿ ಮಣ್ಣನ್ನು ತಗೋಬಾರ್ದು. ನೆಕ್ಸ್ಟ್ ನಿಮ್ಮ ಹೊಲದಲ್ಲಿ ಒಂದು ತಿಪ್ಪೆ ಗೊಬ್ಬರ ಟೈಪು ಏನಾರಾದ್ರೂ ಒಂದು ಒಡ್ಡೆ ಅದು ಹಾಕಿರ್ತಾರ, ಅಲ್ಲಿಂದ ತಗೋಬಾರ್ದು. ಯಾಕಂದರೆ ಅಲ್ಲಿ ಪೋಷಕಾಂಶಗಳು ಹೆಚ್ಚಿರುತ್ತವೆ. ನೆಕ್ಸ್ಟು ನಿಮ್ಮ ಹೊಲದಲ್ಲಿ ಒಂದು ಎಲೆಕ್ಟ್ರಿಕ್ ಪೋಲ್ ಅಂದರೆ ನಿಮ್ಮ ಕಂಬಗಳು ಇರ್ತವೆ, ಅದರ ಅಕ್ಕಪಕ್ಕನ ಮಣ್ಣುಗಳನ್ನು ನೀವು ತಗೋಬಾರ್ದು. ಯಾಕಂದರೆ ಅಲ್ಲಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ಗಳು ಇರ್ತವೆ. ನೆಕ್ಸ್ಟ್ ನೀವು ನಿಮ್ಮ ಹೊಲದಲ್ಲಿ ಬುದು ಅಂತ ಹಾಕಿರ್ತೀರ, ವಡ್ಡಂತ ಹಾಕಿರ್ತೀರ, ಬಂಡ್ಸ್ ಅಂತ ಹಾಕಿರ್ತೀರ, ಅದರ ಅಕ್ಕಪಕ್ಕದಲ್ಲಿ ಮಣ್ಣನ್ನು ನೀವು ಸಂಗ್ರಹಿಸಬಾರ್ದು. ಇಂಥವೆಲ್ಲ ಜಾಗವನ್ನು ಬಿಟ್ಟು ನಡುವಿನ ಒಂದು ಸ್ಪಾಟ್ನಿಂದ ನೀವು ನಿಮ್ಮ ಮಣ್ಣನ್ನು ಸಂಗ್ರಹಿಸಲು ಸ್ಟಾರ್ಟ್ ಮಾಡಬೇಕು. ಯಾವ ಥರ ಅಂದರೆ, ನೀವು ಒಂದು ಜಾಗದಲ್ಲಿ ಒಂದು ಮಣ್ಣನ್ನು ನೀವು ಸಂಗ್ರಹಿಸಬೇಕಂದ್ರೆ ಆ ಜಾಗದಲ್ಲಿ ನೀವು ಒಂದು ವಿ ಶೇಪೆಯಲ್ಲಿ ಮಣ್ಣನ್ನು ಹಡ್ಡಬೇಕು, ಗುಂಡಿಯನ್ನು ತೆಗೆದು. ನೆಕ್ಸ್ಟು ಯಾವುದಾದ್ರು ಫೀಲ್ಡ್ ಕ್ರಾಪ್ಸ್ ಅಂದರೆ ರಾಗಿ, ಸಜ್ಜಿ, ಜೋಳ ಈ ಥರ ಬೆಳೆಗಳಿಗೆ 1/2 ಫೀಟ್ಗಳು ಒಳಗಡೆನೆ ನೀವು ಮಣ್ಣನ್ನು ಹಡ್ಡಿ ಮಣ್ಣನ್ನು ಸಂಗ್ರಹಿಸಬಹುದು. ನೆಕ್ಸ್ಟ್ ತೋಟಗಾರಿಕೆ ಬೆಳೆ ಇದ್ದರೆ ಬೇರೆ ಬೇರೆ ಡೆಪ್ಸ್ನಲ್ಲಿ ಅಂದರೆ 60 ಸೆಂಟಿಮೀಟ್ರು 80 ಸೆಂಟಿಮೀಟ್ರು ಈ ರೇಂಜ್ನಲ್ಲಿ ಮಣ್ಣು ತೊಗೊಂಡ್ಬರ್ರಿ ಅಂತ ಹೇಳ್ತೀವಿ. ಈ ಎರಡು ಬೆಳೆಯಲ್ಲಿ ಏನು ವ್ಯತ್ಯಾಸ ಅಂದರೆ, ಇವು ಫೀಲ್ಡ್ ಕ್ರಾಪ್ಸ್ ಅಂದರೆ ರಾಗಿ, ಸಜ್ಜಿ, ಭತ್ತ ಇಂಥವೆಲ್ಲ ಬೆಳೆಗಳು 3 ಅಥವಾ 4 ತಿಂಗಳು ಮಾತ್ರ ಭೂಮಿಯಲ್ಲೇ ಇರ್ತಾರೆ, ಅದಕ್ಕಿಂತ ಹೆಚ್ಚಿರೋದಲ್ಲ. ಅದಂದರೆ ಅದರದ್ದು ಬೇರುಗಳು ತುಂಬ ಒಳಗಡೆ ಹೋಗಿರೋದಿಲ್ಲ, ಮೇಲ್ಪದರದಲ್ಲಿ ಇರ್ತವೆ. ಅದಕ್ಕೆ ವಿತಿನ್ ಅಂದರೆ 1/2 ಫೀಟ್ ಒಳಗಡೆನೇ ನೀವು ಮಣ್ಣು ಹಡ್ಡಿ ಮಣ್ಣನ್ನು ಸಂಗ್ರಹಿಸಿ ವಿ ಶೇಪನ್ನ ಗುಂಡಿಯಲ್ಲಿ ಆ ಮಣ್ಣನ್ನು ನೀವು ತೆಗೆದು ತರಬಹುದು. ತೋಟಗಾರಿಕೆ ಬೆಳೆ ತುಂಬ ವರ್ಷದಂಥ ಭೂಮಿನಲ್ಲಿ ಇರ್ತವೆ. ಯಾಕಂದರೆ ಎಲ್ಲ ಕ್ರಾಪ್ಸು ತೋಟಗಾರಿಕೆ ಬೆಳೆಗಳು ಹೂ ಬಿಡೋದು ಅಂದರೆ 3.5-4 ವರ್ಷ ಮೇಲೇನೆ, ಅದು ಎಂದಿಂದ ಬೆಳೀತಾ ಇರ್ತವೆ, ಬೇರುಗಳು ತುಂಬ ತೆಳಗಡೆ ಮತ್ತೆ ಹೋಗ್ತಾ ಇರ್ತವೆ. ಅದಕ್ಕೆ ಬೇರೆ ಬೇರೆ ಡಿಫ್ರೆಂಟ್ ಡೆಪ್ಸ್ನಲ್ಲಿ ಮಣ್ಣನ್ನು ಸಂಗ್ರಹಿಸಿ ಅಂತ ಹೇಳ್ತೀವಿ. ಇವೆರಡು ಈ ಥರ ತೊಗೊಂಡ್ಬಂದು ಆ ಫಸ್ಟ್ ಜಗದ್ನಲ್ಲಿ ನೀವು ಮಣ್ಣನ್ನು ನೀವು ಸಂಗ್ರಹಿಸಿದ ನಂತರ 15 ಅಥವಾ 20 ಹೆಜ್ಜೆಗಳನ್ನು ಮೇಲೆ ಹೋಗಬೇಕು. ನೆಕ್ಸ್ಟು ಮತ್ತೆ 15 ಅಥವಾ 20 ಹೆಜ್ಜೆಗಳನ್ನು ಕೆಳಗಡೆ ಬಿಡಬೇಕು. ಮಣ್ಣು ಸಂಗ್ರಹಿಸಿದ ಡಿಸೈನ್ ಹೆಂಗಿರಬೇಕಂದ್ರೆ ಝಡ್ ಶೇಪ್ ಅಥವಾ ಜಿಗ್ಝಾಗ್ ಶೇಪ್ನಲ್ಲಿ ನೀವು ನಿಮ್ಮ ಹೊಲದಲ್ಲಿ ಓಡಾಡಿ ಮಣ್ಣನ್ನು ಸಂಗ್ರಹಿಸಬೇಕು. 15-20 ಹೆಜ್ಜೆ ಮೇಲ್ಗಡೆ, 15-20 ಹೆಜ್ಜೆ ಮೇಲ್ಗಡೆ ಜಿಗ್ಝಾಗ್ ಶೇಪ್ನಲ್ಲಿ ಅಥವಾ ಝಡ್ ಶೇಪ್ನಲ್ಲಿ ಮಣ್ಣನ್ನು ಸಂಗ್ರಹಿಸಿ ವಿ ಶೇಪ್ ಗುಂಡಿಯನ್ನು ಹಡ್ಡಿ ವಿತಿನ್ 1/2 ಫೀಟ್ ಫೀಲ್ಡ್ ಕ್ರಾಪ್ಸ್ ರಾಗಿ, ಸಜ್ಜೆ ಇಂಥ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ 60 ಸೆಂಟಿಮೀಟ್ರ್ 90 ಸೆಂಟಿಮೀಟ್ರ್ 120 ಸೆಂಟಿಮೀಟ್ರ್ ಡೆಪ್ತ್ನಲ್ಲಿ ನೀವು ಬೇರೆ ಬೇರೆ ಡೆಪ್ಸಿಗ್ನಲ್ಲಿ ತೋಟಗಾರಿಕೆ ಬೆಳೆ ಮೇಲೆ ಡಿಪೆಂಡ್ ಮಾಡಿ ಆ ಮಣ್ಣನ್ನು ಸಂಗ್ರಹಿಸಬೇಕು. ನಂತರ ಈ ಸಂಗ್ರಹಿಸಿದ ಮಣ್ಣನ್ನು ನೀವು ಒಂದು ಬಕೆಟಿಗೆ ಹಾಕ್ತೀರ ಬೇರೆ ಬೇರೆ ಸ್ಪಾಟ್ನಲ್ಲಿ. 1 ಎಕರೆ ಇದ್ದರೆ ಮಣ್ಣು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ. ಈಗ 3-4 ಎಕರೆ ನೀವು ಮಣ್ಣು ಸಂಗ್ರಹಿಸ್ತಾ ಇದ್ದರೆ ಮಣ್ಣನ್ನು ಸ್ವಲ್ಪ ಅದರ ಪ್ರಮಾಣ ಹೆಚ್ಚಾಗುತ್ತೆ. ಅಷ್ಟೆಲ್ಲ ಮಣ್ಣು ನೀವು ತರಬೇಕಾದು ಅಂತ ಇಲ್ಲ, ಬರೀ ನಮ್ಮ ಲ್ಯಾಬಿಗೆ 1/2 ಕೆಜಿಯಷ್ಟು ಮಣ್ಣು ಸಾಕಾಗುತ್ತೆ. ಈಗ ಈ ಮಣ್ಣಿನ ಪ್ರಮಾಣ ಕಡಿಮೆ ಮಾಡೋಕ್ಕೆ ನೀವೊಂದು 4 ಅಥವಾ 5 ಎಕರೆನಲ್ಲಿ ನೀವು ಸಂಗ್ರಹಿಸಿದ ಮಣ್ಣನ್ನು ಒಂದು ಕ್ಲೀನ್ ಇದ್ದಿದ್ದು ಪ್ಲಾಸ್ಟಿಕ್ ಕವರ್ ಅಥವಾ ಕ್ಲೀನ್ ಇದ್ದಿದ್ದು ಬಟ್ಟೆ ಕವರ್ ಮೇಲೆ ಹಾಕಿ ಕೈನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದು ನೀವು ಸ್ಪ್ರೆಡ್ ಮಾಡಿ ಅದಕ್ಕೆ 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಯಾವುದರ ವಿರುದ್ಧ ದಿಕ್ಷೆನ 2 ಭಾಗವನ್ನು ನೀವು ತಗೋಬೇಕು, 2 ವಿರುದ್ಧ ದಿಕ್ಷೆನ ನೀವು ಚೆಲ್ಲಬೇಕು. ನೆಕ್ಸ್ಟ್ ಅದೇ ತೊಗೊಂಡಿದ್ದ 2 ಭಾಗನ ಮತ್ತೆ 4 ಭಾಗ ಮಾಡಿ ಮತ್ತೆ 2 ಭಾಗ ತಗೋಬೇಕು, ಮತ್ತೆ 2 ವಿರುದ್ಧ ದಿಕ್ಷನ ಭಾಗನ ಮತ್ತೆ ಚೆಲ್ಲಬೇಕು. ಇದು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕಂದ್ರೆ ನಿಮ್ಗೆ 1/2 ಕೆಜಿಯಷ್ಟು ಮಣ್ಣು ಸಿಗುತ್ತಕ್ಕ ಇದೇ ಥರ ಮಾಡಿ ಮಣ್ಣಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೋತ ಬರಬೇಕು. ಇದು ಯಾವಾಗಂದರೆ ಒಂದು 5 ಎಕರೆ 6 ಎಕರೆಗೆ ನೀವು ಮಣ್ಣು ಸಂಗ್ರಹಿಸಿದ್ರೆ ಅವಾಗ ಮಣ್ಣಿನ ಪ್ರಮಾಣ ಹೆಚ್ಚಿಡುತ್ತೆ. ಇದು ಮಣ್ಣಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೋತ 1/2 ಕೆಜಿಯಷ್ಟು ಮಣ್ಣನ್ನು ನೀವು ತರಬೇಕು. ಈಗ ನಿಮ್ಮ ಹೊಲದಲ್ಲಿ ರೈತರು ಕೇಳ್ತಾ ಇದ್ದಾರೆ 15 ಅಥವಾ 20 ಎಕರೆ ಇದ್ದಾಗ ಮಣ್ಣನ್ನು ಹೆಂಗೆ ಸಂಗ್ರಹಿಸಬೇಕ್ರಿ ಅಂತ. ಇದು ಒಂದು 3.5 ಎಕರೆ ಅಥವಾ 4 ಎಕರೆಗೆ ಒಂದು ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ಈಗ ನಾನು ಏನಂದೆ, 1 ಎಕರೆಗೆ 5-6 ಸ್ಪಾಟ್ ಇರೋದ್ರಿಂದ 4 ಎಕರೆಗೆ ಕನಿಷ್ಠ 20-25 ಸ್ಪಾಟ್ಸ್ ಆಗ್ತವೆ. 20-25 ಸ್ಪಾಟ್ಸ್ನಲ್ಲಿ ಮಣ್ಣು ಹೆಚ್ಚು ಇರುತ್ತೆ. ಅದೇ ನಾನೀಗ ಹೇಳಿದ ವಿಧಾನ ಪ್ರಕಾರ 4 ಭಾಗ ಮಾಡಿ ಕಡಿಮೆ ಮಾಡಿ 1/2 ಕೆಜಿಯಷ್ಟು ಮಣ್ಣನ್ನು ಪ್ರಯೋಗಾಲಯಕ್ಕೆ ತರಬೇಕು. ಈಗ 15-20 ಎಕರೆ ಹೆಚ್ಚು ಹೊಲ ಇದ್ದಲ್ಲಿ 4 ಎಕರೆಗೆ 1 ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ಅಂದರೆ 4 ಎಕರೆಗೆ 1 ಮಣ್ಣು ಮಾದರಿಯನ್ನು ನೀವು ತೊಗೊಂಡ್ಬರಬೇಕು ಟೆಸ್ಟಿಗೆ. ನೆಕ್ಸ್ಟ್ 1/5 ಎಕರೆಯಲ್ಲಿ 3 ಎಕರೆ ನಿಮಗೆ ಚೆನ್ನಾಗಿ ಬೆಳೆ ಬರ್ತಾ ಇದೆ, 2 ಎಕರೆ ಬೆಳೆ ಬರ್ತಾ ಇಲ್ಲ ಅಂಥ ಪ್ರದೇಶದಲ್ಲಿ 3 ಎಕರೆಗೆ 1 ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ನೆಕ್ಸ್ಟ್ 2 ಎಕರೆಯಲ್ಲಿ ನಿಮಗೆ ಅಲ್ಲಿ ಏನಾದ್ರು ತೊಂದರೆ ಇದೆಯಾ, ನಿಮಗೆ ಬೆಳೆ ಬರ್ತಾ ಇಲ್ಲ ಅಂದರೆ ಅಂಥ ಏರಿಯಾನಲ್ಲಿ ಇನ್ನೊಂದು ಮಣ್ಣು ಮಾದರಿಯನ್ನು ಬೇರೆ ರೀತಿಯಲ್ಲಿ ಸಂಗ್ರಹಿಸಿ ತೊಗೊಂಡ್ಬರಬೇಕು. ಅಂದರೆ ಇದು ಮಿಕ್ಸ್ ಆಗಿ ತೊಗೊಂಡ್ಬರಬಾರ್ದು. 5 ಎಕರೆಯಲ್ಲೇ 2 ಮಣ್ಣು ಮಾದರಿಯನ್ನು ಸಂಗ್ರಹಿಸಬೇಕು. ಇದು ಯಾವಾಗ ನಿಮ್ಗೆ ಏನೋ 5 ಎಕರೆಯಲ್ಲಿ 3 ಎಕರೆ ಚೆನ್ನಾಗಿದೆ, 2 ಎಕರೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸಿದಾಗ ಈ ಥರ ವಿಧಾನದಲ್ಲಿ ನೀವು ಮಣ್ಣು ಸಂಗ್ರಹಿಸಬೇಕು. ಮತ್ತು ಮಣ್ಣು ಸಂಗ್ರಹಿಸಿದ ನಂತರ 1/2 ಕೆಜಿ ನಿಮಗೆ ಮಣ್ಣು ಸಿಗುವ ನಂತರ ನೀವು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬಟ್ಟೆ ಕವರ್ ಕ್ಲೀನ್ ಇದ್ದಿದ್ದು, ಯಾವುದೇ ಒಂದು ಫರ್ಟಿಲೈಸರ್ ಚೀಲ ಆಯಿತು, ಯಾವುದೇ ಒಂದು ಗೊಬ್ಬರದ ಚೀಲ ಆಯಿತು, ಇಂಥ ಮತ್ತು ಯಾವುದಾದ್ರು ಒಂದು ಔಷಧದ ಚೀಲ ಆಯಿತು, ಈ ಥರ ಚೀಲನಲ್ಲಿ ಹಾಕಬಾರ್ದು. ಯಾಕಂದರೆ ಅದರೊಳಗೆ ಕಂಟ್ಯಾಮಿನೇಷನ್ ಆಗ್ತಿ ಮಣ್ಣಿಂದ ಇದು ವಿಶ್ಲೇಷಣೆಯಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಕ್ಲೀನ್ ಇದ್ದಿದ್ದು ಪ್ಲಾಸ್ಟಿಕ್ ಕವರ್ ಅಥವಾ ಕ್ಲೀನ್ ಇದ್ದಿದ್ದು ಬಟ್ಟೆ ಕವರ್ನಲ್ಲಿ 1/2 ಕೆಜಿಯಷ್ಟು ಮಣ್ಣನ್ನು ಪರೀಕ್ಷಿಸಲು ಪ್ರಯೋಗಾಲಯಕ್ಕೆ ನೀವು ನಿಮ್ಮ ಹೊಲದಲ್ಲಿಂದ ಇದೇ ವಿಧಾನದಲ್ಲಿ ವೈಜ್ಞಾನಿಕವಾಗಿ ಮಣ್ಣನ್ನು ಸಂಗ್ರಹಿಸಿ ನೀವು ಟೆಸ್ಟಿಂಗ್ಗೆ ತರಬಹುದು. ಹೊಲದಲ್ಲೇ ಬಂದು ಒಬ್ಬೊಬ್ಬರು ಮೊಬೈಲ್ ಸಾಯಿಲ್ ಟೆಸ್ಟಿಂಗ್ ಅಂತ ಹೇಳಿ ಅಲ್ಲೇ ಪರೀಕ್ಷಿಸಿ ಅದೇ ಕೊಡ್ತಾರೆ. ಅದಕ್ಕಿದ್ದ ಬೆಸ್ಟ್ ಅಂದರೆ ನೀವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಂದು ನಿಮ್ಮ ಮಣ್ಣನ್ನು ಪರೀಕ್ಷೆಗೆ ಕೊಟ್ಟು ನಂತರ ಅದು ರಿಪೋರ್ಟ್ಸನ್ನು ನೀವು ನೋಡಿದರೆ ಅದು ತುಂಬ ಸರಿಯಾಗಿ ಪರೀಕ್ಷೆ ಆಗಿ, ಮತ್ತು ಆ ಮೊಬೈಲ್ ಸಾಯಿಲ್ ಟೆಸ್ಟಿಂಗ್ಕ್ಕಿಂತ ಇದೇ ಪ್ರಯೋಗಾಲಯ ಮಣ್ಣು ಪರೀಕ್ಷೆನೇ ತುಂಬ ಒಳ್ಳೆಯದು. ನೆಕ್ಸ್ಟ್ ಏನಿದೆ ಅಂದರೆ, ಇದು ನಿಮ್ಮ ಮಣ್ಣಿನ ವಿಶ್ಲೇಷಣೆ ಆಗಿದ ನಂತರ ನಿಮ್ಮ ಮಣ್ಣು ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾದ ನಂತರ ಮತ್ತು ಪೋಷಕಾಂಶಗಳ ಕೊರತೆಯೂ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಮಣ್ಣು ಪರೀಕ್ಷೆಯಲ್ಲಿ 1-5 ನಿಯತಾಂಕವನ್ನು ನಾವು ನೋಡ್ತಾ ಇರ್ತೀವಿ. ಹೇಗಂದರೆ ಇಂಗ್ಲೀಷ್ನಲ್ಲಿ PH, EC, NPK ಅಂತ ಹೇಳ್ತೀವಿ. NPK ಅಂದರೆ ಮೇಜರ್ ನ್ಯೂಟ್ರಿಷನ್ಸ್, ಅಂದರೆ ನಮಗೆ ಭಾಳಷ್ಟು ಬೇಕಾದಂಥ ಪೋಷಕಾಂಶಗಳು ಬೆಳಿಗ್ಗೆ, ಸಾರಜನಕ, ರಂಜಕ, ಪೊಟ್ಯಾಶ್. PH, EC ಅಂದರೆ ರಸಸಾರ, ವಿದ್ಯುತ್ ವಾಹಕತೆ. ಈ 5 ನಿಯತಾಂಕತೆಯನ್ನು ನಿಮ್ಮ ಮಣ್ಣು ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ರೈತರಲ್ಲಿ ಸಾವಯವ ಗೊಬ್ಬರಗಳನ್ನು ಕಡಿಮೆ ಮಾಡಿ ರಾಸಾಯನಿಕನೇ ತುಂಬ ಹೆಚ್ಚು ಯೂಸ್ ಮಾಡ್ತಾ ಇದ್ದೀರಾ. ರಾಸಾಯನಿಕನಿಂದ ತುಂಬ ಹಾನಿಕಾರಕ ಆಗುತ್ತೆ ಮಣ್ಣು. ಯಾಕಂದರೆ ರಾಸಾಯನಿಕ ನೀವು ಫಸ್ಟೇ ನೀವು ಮಣ್ಣೇ ಪರೀಕ್ಷೆ ಮಾಡಿಸಿರಂಗಿಲ್ಲ, ಅದು ಎಷ್ಟು ಹಾಕಬೇಕು ಅಂತ ನಿಮಗೆ ಪ್ರಮಾಣ ಗೊತ್ತಿರೋದಿಲ್ಲ. ನೀವೆಲ್ಲರ ಹೋಗಿ ನೀವು ಯಾವುದಾದ್ರೂ ಫರ್ಟಿಲೈಸರ್ ಅಂಗಡಿಯಲ್ಲಿ ಯಾರೋ ಕೇಳ್ತೀರಿ, ಅವರು ಒಂದು ಹೇಳ್ತಾರೆ 20 ಹಾಕ್ರಿ, 30 ಹಾಕ್ರಿ, 40 ಹಾಕ್ರಿ. ಯಾಕಂದರೆ ಅವ್ರು ಹೇಳೋದು ಪ್ರಮಾಣ ಏನೋ ಏನೋ ಒಂದು ಲೆಕ್ಕದ ಮೇಲೆ ಹೇಳ್ತಾರೆ. ಅವ್ರಿಗೂ ಪ್ರಾಫಿಟ್ ಇರುತ್ತೆ, ನಿಮಗೂ ಅದ್ರ ಪ್ರಮಾಣ ಗೊತ್ತಿರಂಗಿಲ್ಲ. ಯಾಕಂದರೆ ನಿಮ್ಮ ಮಣ್ಣು ಯಾವ ಥರ ಇದೆ, ಏನು ಕಡಿಮೆ ಇದೆ, ಯಾವ ಪೋಷಕಾಂಶಗಳು ಬೇಕಾಗಿದೆ ಅಂತ ನಿಮಗೆ ಏನೂ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ನಿಮ್ಮ ಮಣ್ಣನ್ನು ನೀವು ಪರೀಕ್ಷಿಸಿ ಆಮೇಲೆ ನಿಮ್ಗೆ ಅದು ಏನು ಕಡಿಮೆ ಇದೆ, ಯಾವುದು ಹೆಚ್ಚಿದೆ, ಒಂದು ತಾಂತ್ರಿಕ ವೈಜ್ಞಾನಿಕ ಮಾಹಿತಿ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರೆಯುತ್ತದೆ. ಅದೇ ಆಧಾರದ ಮೇಲೆ ನೀವು ಬೆಳೆಯನ್ನು ಬೆಳೆದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ಹೆಚ್ಚು ನೀವು ಗೊಬ್ಬರ ಕೊಟ್ಟರು ಅದಕ್ಕೆ ರಾಸಾಯನಿಕ ಗೊಬ್ಬರ, ಯಾಕಂದರೆ ಇತ್ತೀಚೆಗೆ ಸಾವಯವ ಗೊಬ್ಬರ ತುಂಬ ಕಡಿಮೆ ಆಗಿದೆ. ಯಾಕಂದರೆ ಅದು ಸಿಗೋದನ್ನು ತುಂಬ ಕಡಿಮೆ ಪ್ರಮಾಣ, ಮತ್ತು ರಾಸಾಯನಿಕ ಹೆಚ್ಚಿರುವುದರಿಂದ ಮಣ್ಣಿನ ಆರೋಗ್ಯ ಕೆಡ್ತಾ ಇದೆ. ಇದು ಗಂಗಾವತಿ ಒಂದು ನೀರಾವರಿ ಕ್ಷೇತ್ರ ಇರುವುದರಿಂದ ಇಲ್ಲೇ ಭತ್ತಕ್ಕೆ ತುಂಬ ನೀರನ್ನು ಕೊಡ್ತಾ ಇರ್ತೀರಾ, ತುಂಬ ಫರ್ಟಿಲೈಸರ್ಸ್ನೂ ಕೊಡ್ತಾ ಇರ್ತೀರಾ, ಭಾಳಷ್ಟು ಪ್ರಮಾಣದಲ್ಲಿ ನೀವು ಯೂರಿಯಾ ಹಾಕ್ತೀರಾ. ನೀವು ಯೂರಿಯಾ ಹಾಕಿದ ನಂತರ ಸ್ವಲ್ಪ ದಿವ್ಸ ನಂತರ ಆ ಬೆಳೆ ಹೆಸರು ಅಂತ ಅನ್ನಿಸ್ತಿದೆ. ಆದರೆ ಯಾವಾಗ ಅದು ಕಾಳು ಕಟ್ಟು ಸಂಬಂಧ ಅದರದ್ದು ಇದು ಕಡಿಮೆ ಆಗಿಬಿಡುತ್ತೆ. ಯಾಕೆ ಹೇಳಿ, ತುಂಬ ಹೆಸರು ಇರೋದ್ರಿಂದ ತುಂಬ ಕೀಟ ಬಾಧೆ, ರೋಗ ಬಾಧೆ ಬರ್ತವೆ. ಇವೆಲ್ಲ ತಡಿಬೇಕಂದ್ರೆ ನೀವು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಿಮಗೆ ಗೊತ್ತಿರಬೇಕು. ಅದಕ್ಕೆ ನೀವು ಏನು ಮಾಡಿಸ್ಬೇಕು, ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಇದರಿಂದ ನಿಮಗೆ ಸ್ಪ್ರೇ ಹೆಚ್ಚು ತಗೊಳ್ಳೋದನ್ನು ಅದರ ಖರ್ಚುನೂ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಹೆಚ್ಚು ಯೂರಿಯಾ ಕೊಡೋದಿಲ್ಲ, ಅದು ಖರ್ಚು ಕಡಿಮೆ. ನೆಕ್ಸ್ಟ್ ನಿಮಗೆ ಯೂರಿಯಾ ಹೆಚ್ಚು ಕೊಟ್ಟರೆ ತುಂಬ ಹಸಿರು ಬೆಳೆ ಕಾಣಿಸ್ತಿದ್ರೆ ತುಂಬ ಕೀಟಬಾಧೆ ರೋಗ ಬಾಧೆ ಇರೋದ್ರಿಂದ ಮತ್ತೆ ನೀವು ಅದಕ್ಕೆ ಸ್ಪ್ರೇ ತೊಗೋತೀರ, ಈ ಔಷಧ ಹೊಡಿಬೇಕು ಆ ಔಷಧ ಹೊಡಿ, ಅದಕ್ಕೂ ಖರ್ಚು ಹೆಚ್ಚಾಗುತ್ತೆ. ಖರ್ಚು ಹೆಚ್ಚು ಆಗೋದ್ರೆ ಸಹಿತ ಪರಿಸರ ಮಾಲಿನ್ಯವೂ ಆಗುತ್ತೆ. ನೆಕ್ಸ್ಟ್ ನೀವು ಫುಡ್ ಗ್ರೇನ್ಸ್ ಕಂಟ್ಯಾಮಿನೇಷನ್, ಯಾಕಂದ್ರೆ ಟಾಕ್ಸಿಸಿಟಿ ಎಷ್ಟೋ, ಈಗ ಭತ್ತನೇ ವಿಷಕಾರಿ ಆಗಿದೆ ಅಂತ ಎಲ್ಲೋ ಕಡೆ ಚರ್ಚೆ ಇದೆ. ಯಾಕಂದರೆ ತುಂಬ ಸ್ಪ್ರೇ ಕೊಡ್ತಾ ಇರ್ತಾರೆ ಭತ್ತಕ್ಕೆ. ಈ ಥರ ಇವೆಲ್ಲ ಸಮಸ್ಯೆಗಳು ಹೆಚ್ಚಾಗ್ತವೆ, ಕಡಿಮೆ ಆಗೋದಿಲ್ಲ. ಅದಕ್ಕೆ ಮೂಲ ಏನಂದರೆ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಅದರಿಂದ ನೀವು ನಿಮ್ಮ ಮಣ್ಣು ಯಾವ ಥರ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಮಣ್ಣಿನ ಪರೀಕ್ಷೆ ರಿಪೋರ್ಟ್ಸ್, ಅದರ ಆಧಾರ ಮೇಲೆ ನೀವು ವೈಜ್ಞಾನಿಕವಾಗಿ ಬೆಳೆಯನ್ನು ನೀವು ಬೆಳಿಬಹುದು, ವೈಜ್ಞಾನಿಕವಾಗಿ ಗೊಬ್ಬರವನ್ನು ಕೊಡಬಹುದು, ಮತ್ತು ಯಾವ ರೀತಿ ಕೊಡಬಹುದು, ಎಷ್ಟು ಪ್ರಮಾಣದಲ್ಲಿ ಕೊಡಬಹುದು, ಎಲ್ಲ ಮಾಡೋದ್ರಿಂದ ನಿಮಗೆ ಖರ್ಚುನೂ ಕಡಿಮೆ ಆಗುತ್ತೆ, ಹೆಚ್ಚು ಖರ್ಚುನೂ ಆಗೋದಿಲ್ಲ, ಮತ್ತು ಪರಿಸರ ಮಾಲಿನ್ಯನೂ ಆಗೋದಿಲ್ಲ. ನೆಕ್ಸ್ಟ್ ಏನಂದರೆ, ಮಣ್ಣಿನಲ್ಲಿ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಭಾಳ ಅಂದ್ರೆ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶ್, ಇವು ಎಲ್ಲ ಬೆಳೆಗೆ ನಾವು ಮೇಜರ್ ಅಂತ ಹೇಳ್ತೀವಿ. ಆಮೇಲೆ ಲಘು ಪೋಷಕಾಂಶಗಳು ಈ ತೋಟಗಾರಿಕೆ ಬೆಳೆಗೆ ತುಂಬ ಇಂಪಾರ್ಟೆನ್ಸ್ ಇರೋದ್ರಿಂದ ಅದು ಸ್ಪ್ರೇನಲ್ಲಿ ಕೊಡ್ತಾರೆ. ಈ ಥರ ವೆಜಿಟೇಬಲ್ ಸ್ಪೆಷಲು, ಈ ಥರ ಅರ್ಕ ಸ್ಪೆಷಲು ಅಂತ ಲಘು ಪೋಷಕಾಂಶಗಳು ಅವು ದೊರುತ್ತವೆ. ಈ ಥರ ಲಘು ಪೋಷಕಾಂಶಗಳು ಮತ್ತು ಮೇಜರ್ ಪೋಷಕಾಂಶಗಳು ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಮೇಜರ್ ಅಂದರೆ ಸಾರ್ವಜನಿಕ, ರಂಜಕ, ಪೊಟ್ಯಾಶ್, ಇವು ಮೂರು ಪೋಷಕಾಂಶಗಳು ಒಂದು ಬೆಳೆ ಮೇಲೆ ತುಂಬ ಇಫೆಕ್ಟ್ ಮಾಡುತ್ತೆ. ಯಾಕಂದರೆ ಇದರ ಕೊರತೆಯಿಂದ ಬೆಳೆ ನಿಮಗೆ ಲಾಭದಾಯಕನೂ ಆಗ್ಬೋದು, ನಿಮಗೆ ಲಾಶನೂ ಆಗ್ಬೋದು. ಅದಕ್ಕೆ ನೀವು ಇನ್ನು ಯಾವ ಥರ ಈ ಪೋಷಕಾಂಶಗಳನ್ನ ನೀವು ಮ್ಯಾನೇಜ್ ಮಾಡ್ತೀರಾ ಅದೇ ರೀತಿಯಲ್ಲಿ ನಿಮಗೆ ಲಾಭವನ್ನು ಸಿಗುತ್ತದೆ, ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತದೆ, ಮತ್ತು ಪರಿಸರ ಮಾಲಿನ್ಯನೂ ಆಗುವುದಿಲ್ಲ. ಇದು ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲ ರೈತ ಬಾಂಧವರು ನೀವು ನಿಮ್ಮ ಮಣ್ಣು ಪರೀಕ್ಷೆ ಮಾಡಿಸಿ ನಿಮ್ಮ ಮಣ್ಣಿನ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ನಿಮ್ಮ ಮಣ್ಣು ಯಾವ ಥರ ಇದೆ, ನಾ ಯಾವ ಬೆಳೆ ಹಾಕಿದರೆ ಅದಕ್ಕೆ ಚೆನ್ನಾಗಿ ಲಾಭ ಬರುತ್ತೆ, ಬೆಳೆ ಯಾವುದು ಹಾಕಬೇಕು ಅಂತ ಈ ಥರ. ಮತ್ತು ಕ್ಷಾರ ಮಣ್ಣು ಮತ್ತು ಅಸಿಡಿಕ್ ಮನಸ್ಸಿದ್ದಲ್ಲಿ ಜಿಪ್ಸಮ್ ಹಾಕ್ರಿ ಅಂತ ನಾವು ಹೇಳ್ತೀವಿ. ಇದು ಯಾವ ಮೂಲ ಹೇಳ್ತೀವಂದರೆ, ನೀವು ಯಾವಾಗ ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿಸಲೇ ಪ್ರಯೋಗಾಲಯಕ್ಕೆ ತರ್ತೀರಾ, ನಿಮ್ಮ ರಿಪೋರ್ಟ್ಸ್ ಮೇಲೆ ಅಂದರೆ ನಿಮ್ಮ ಮಣ್ಣಿನ ಪಿ ಎಚ್ ರಸಸಾರ ಎಷ್ಟಿದೆ ಅದರ ಆಧಾರ ಮೇಲೆ ಜಿಪ್ಸಮ್ ಎಷ್ಟು ಹಾಕಬೇಕು ಅಂತ ನಾವು ನಿಮಗೆ ರೆಕಮೆಂಡೇಷನ್ ಅಂದರೆ ಸಜೆಷನ್ ಕೊಡ್ತೀವಿ ಎಷ್ಟು ಹಾಕಬೇಕಂದ್ರೆ. ಈಗ ಇತ್ತೀಚೆಗೆ ರೈತರಲ್ಲಿ ಏನಾಗಿದೆ, ಜಿಪ್ಸಮ್ ಅಂದರೆ ಒಂದು ಫರ್ಟಿಲೈಸರ್ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಆರ್ ಎಸ್ ಕನಲ್ಲಿ ಜಿಪ್ಸಮ್ ಸಿಗತ್ತೆ ರೀ, ಜಿಪ್ಸಮ್ ಹಾಕಬೇಕು. ಇಲ್ಲ, ಯಾವ ಭೂಮಿಗೆ ಭಾಳ ರಸಸಾರ ಹೆಚ್ಚಿದೆ ಅಂಥ ಭೂಮಿನಲ್ಲಿ ಮಾತ್ರ ಜಿಪ್ಸಮ್ ಹಾಕಬೇಕು. ಹಾಂ, ಇದು ಗೊಬ್ಬರ ಅಂತ ಹಾಕ್ತೀರಾ, ಯಾವ ಬೆಳೆಯಲ್ಲಿ, ಶೇಂಗಾದಲ್ಲಿ, ಯಾಕಂದರೆ ಅಲ್ಲೇ ಕಾಳು ಕಟ್ಟುಗೆ ಹೆಚ್ಚು ಮಾಡೋಕ್ಕೆ ಶೇಂಗಾದಲ್ಲಿ ಜಿಪ್ಸಮ್ ಹಾಕ್ತಾರೆ. ಆದರೆ ಇಲ್ಲೇ ನಾವು ಜಿಪ್ಸಮ್ ಒಂದು ಸಾಯಿಲ್ ಅಮೆಂಡ್ಮೆಂಟ್ ಥರ ಯೂಸ್ ಮಾಡ್ತೀವಿ, ಅದಕ್ಕೆ ಬರೀ ಕ್ಷಾರ ಮಣ್ಣಿಗೆ ಮಾತ್ರ ನಾವು ಜಿಪ್ಸಮನ್ನು ಹಾಕಬೇಕು. ಸುಮ್ಮನೆ ಸಾಯಿಲ್ ನಾರ್ಮಲ್ ಇದ್ದಾಗೆ ಜಿಪ್ಸಮ್ ಇದೆ ಅಂತ ಜಿಪ್ಸಮ್ ಹಾಕಬಾರ್ದು. ಇದು ಇತ್ತೀಚೆಗೆ ರೈತರಲ್ಲಿ ತುಂಬ ಇದು ಆಗಿದೆ. ಆರ್ ಎಸ್ ಕೆನಲ್ಲಿ ಜಿಪ್ಸಮ್ ಸಿಗತ್ತೆ, ಜಿಪ್ಸಮ್ ಹಾಕಬೇಕು. ನೋಡಿ, ಜಿಪ್ಸಮ್ನಿಂದ ಏನು ನಿಮ್ಮ ಬೆಳೆಗೆ ಲಾಭದಾಯಕ ಆಗಂಗಿಲ್ಲ, ಜಿಪ್ಸಮ್ ಬರೇ ಕ್ಷಾರ ಮಣ್ಣನ್ನು ಸರಿಪಡಿಸ್ತೆ. ಅದು ಒಂದು ನಿಯಂತ್ರಣ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಇದ್ದಂಗೆ, ಅದು ಏನು ಗೊಬ್ಬರ ಅಲ್ಲ, ಏನೂ ಇಲ್ಲ. ಇದು ಒಂದು ನಿಮಗೆ ಕ್ಲಿಯರ್ ಇರಲಿ ಜಿಪ್ಸಮ್ ಬಗ್ಗೆ. ನೆಕ್ಸ್ಟು ಮತ್ತೊಂದು ಮುಖ್ಯ ಅಂಶಗಳೇ ಕೃಷಿಯಲ್ಲಿ ಅಂದರೆ ನೀರು. ನೀರು ಬಿಟ್ಟು ನಾವೇನು ಮಾಡೋಕ್ಕೆ ಆಗಲ್ಲ. ಬೆಳೆ, ಮಣ್ಣು ಮತ್ತು ನೀರು, ಇವು ಎರಡು ತುಂಬ ಮುಖ್ಯ ಅಂಶಗಳು ಒಂದು ಬೆಳೆಯನ್ನು ಲಾಭದಾಯಕ ಮಾಡೋಕ್ಕೆ, ಒಂದು ಬೆಳೆನ ನಾಶ ಮಾಡೋಕ್ಕೆ, ಮತ್ತು ಪರಿಸರಕ್ಕೆ, ಮತ್ತು ನಮಗೆ ಎಲ್ಲರಿಗೆ ಬೇಕಾದಂಥ ಇದು ಏನಂದರೆ ನೀರು. ನೀರು ಇತ್ತೀಚೆಗೆ ರೈತರಲ್ಲಿ ನಾವು ನೀರು ಪರೀಕ್ಷೆ ಮಾಡಿಸ್ರಿ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಅವರಲ್ಲಿ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿ, ಯಾಕಂದರೆ ನೀರು ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅದೇ ನೀರು ಸವಳಿತ್ತು ಅಂತಂದರೆ ನೀವು ಆ ನೀರು ಭಾಳ ವರ್ಷ ಅಂದರೆ 5-6 ವರ್ಷ 10 ವರ್ಷ ಕಂಟಿನ್ಯೂಸ್ ಅದೇ ಯೂಸ್ ಮಾಡಿದರೆ ಫ್ಯೂಚರ್ನಲ್ಲಿ ನಿಮ್ಮ ಮಣ್ಣನ್ನು ಸವಳು ಅಥವಾ ಕ್ಷಾರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀರನ್ನು, ನೀರು ಯಾವ ಥರ ಇದೆ, ನೀರು ಸಾಮಾನ್ಯವಾಗಿದೆಯಾ, ನೀರು ಸವಳಾಗಿದೆಯಾ ಅಂತ ನಿಮಗೆ ಗೊತ್ತಿದ್ದರೆ, ಆ ನೀರಿಗೆ ಏನಾರ ತೊಂದರೆ ಇದ್ದರೆ, ಸವಳತೆ, ಕ್ಷಾರತೆ, ಏನಾರು ಈ ಥರ ತೊಂದರೆ ಇದೆ, ಆ ನೀರನ್ನು ನಾವು ಸರಿಪಡಿಸ್ಲಿಕ್ಕೆ ನಾವು ಏನಾರು ನಿಯಂತ್ರಣ ಯಂತ್ರಗಳು, ಆದರೆ ನಿಯಂತ್ರಣ ಮೇಜರ್ಸ್ ನಿಮಗೆ ಹೇಳ್ತೀವಿ ಆ ಥರ ಮಾಡಬೇಕು. ಈಗ ನೀರು ತುಂಬ ಸವಳಿತ್ತು, ಕ್ಷಾರಿತ್ತು ಅಂದಲ್ಲಿ ನಾವು ನೀರನ್ನು ಸರಿಪಡಿಸಲು ಫಿಲ್ಟರ್ಸ್ ಯೂಸ್ ಮಾಡಿರಿ ಅಂತ ಹೇಳ್ತೀವಿ. ಅಥವಾ ಒಂದು ಕೃಷಿ ಹೊಂಡ ಟೈಪ್ ಮಾಡಿ ನೀರು ಅದಕ್ಕೆ ಬಿಟ್ಟು ನೆತ್ತ 24-48 ತಾಸು ಬಿಟ್ಟು ಓಪನ್ ನೀರು ನೆಕ್ಸ್ಟ್ ಆಗಿ ಲಿಫ್ಟ್ ಮಾಡಿ ಫೀಲ್ಡಿಗೆ ಬಿಡ್ರಿ ಅಂತ ಹೇಳ್ತೀವಿ. ಅಥವಾ ರೈನಿ ಸೀಸನ್ ಅಂದರೆ ಮಳೆಗಾಲದಲ್ಲಿ ಬಂಡ್ಸ್ ಮಾಡಿ ನೀವು ಮಳೆ ನೀರು ನ್ಯಾಚುರಲ್ ನೀರು ಇರೋದ್ರಿಂದ ಸಾಲ್ಸ್ ತುಂಬ ಡ್ರೈನ್ ಆಗಿ ಹೋಗ್ತವೆ, ಮಳೆ ನೀರನ್ನು ನಿಲ್ಲುವಂಗೆ ಮಾಡ್ರಿ ಅಂತ ಹೇಳ್ತೀವಿ. ಎಲ್ಲ ನೀರಿನಿಂದ ಮಣ್ಣಿಗೆ ಆಗುವಂಥ ನಾಶಗಳನ್ನು ನಾವು ತಡೆಗಡಿಸಲು ನೀರನ್ನು ಪರೀಕ್ಷೆ ಮಾಡಿಸ್ಲಿ ಅಂತ ಹೇಳ್ತೀವಿ. ಯಾಕಂದರೆ ನೀರಿನಲ್ಲಿ ಇರುವಂಥ ಎಲ್ಲ ಅಂಶಗಳು ಮತ್ತೆ ಎಲ್ಲಿ ಹೋಗುತ್ತೆ, ಮಣ್ಣಿಗೆ ಹೋಗೋದು. ಮತ್ತು ಮಣ್ಣು ಸವಳಾಗುವುದು ಒಂದು ಮೂಲ ಕಾರಣವೂ ನೀರಾಗುತ್ತೆ. ಯಾಕಂದರೆ ನೀರಿನಲ್ಲಿ ಇರುವಂಥ ಎಲ್ಲ ಉಪ್ಪಿನ ಅಂಶಗಳು ತುಂಬ ಅದೇ ನೀವು ಪದೇ ಪದೇ ಯೂಸ್ ಮಾಡೋದ್ರಿಂದ ಮಣ್ಣಿನ ಮೇಲೆ ಒಂದು ವೈಟ್ ಟೈಪ್ ಲೇಯರ್ ಉಪ್ಪಿನ ಲೇಯರ್ ಬರಲಾಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ತಡಿಬೇಕಂದ್ರೆ ನಾವು ನೀರಿನ ಪರೀಕ್ಷೆ ಮಾಡಿಸ್ಬೇಕು. ಈಗ ನೀರು ಪರೀಕ್ಷೆಗೆ ತರಬೇಕಂದ್ರೆ ಯಾವ ಥರ ತರಬೇಕು? ಸಾಮಾನ್ಯವಾಗಿ ನೀವು ಬೋರ್ ಹಾಕಿರ್ತೀರಲ್ವಾ, ಕನಿಷ್ಠ 1 ತಾಸರ ಬೋರು ಅಥವಾ ಮಿನಿಮಮ್ 1.5 ತಾಸರ ಬೋರು ಆನ್ ಮಾಡಿ ಅದು ರನ್ ಮಾಡಿದ ನಂತರ ಒಂದು ಕ್ಲೀನ್ ಇದ್ದಿದ್ದು 1 ಲೀಟರ್ ಬಿಸ್ಲರಿ ಬಾಟಲ್ನಲ್ಲಿ ನೀರು ಕಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಬರ್ರಿ ಅಂತ ಹೇಳ್ತೀರಿ. ಯಾಕಂದರೆ ನೀರು ಸ್ವಚ್ಛ ಬಾಟಲ್ನಲ್ಲೇ ತರಬೇಕು. ಬೇರೆ ಬಾಟಲ್ಸ್ ನೀವು ಯಾವುದಾದ್ರೂ ಬೇರೆ ಉಪ್ಪಿನಕಾಯಿ ಬಾಟ್ಲು ಈ ಥರ ಬಾಟ್ಲು ಬೇರೆ ಬೇರೆ ಯಾವುದ್ಯಾವ್ದಾದ್ರು ಬಾಟಲ್ಸ್ನಲ್ಲಿ ರೈತರು ನೀರು ತರ್ತಾರೆ ನೋಡಿ, ಅದು ತುಂಬ ಕಂಟ್ಯಾಮಿನೇಷನ್ ಆಗುತ್ತೆ. ಯಾಕೆ ಹೇಳಿ, ಅದರೊಳಗೆ ಇರುವಂಥ ಎಲ್ಲ ಇದು ನೀರಿನಲ್ಲಿ ಮಿಕ್ಸ್ ಆಗಿ ವಿಶ್ಲೇಷಣೆ ತುಂಬ ರಾಂಗ್ ಬಂದುಬಿಡುತ್ತೆ. ಅದಕ್ಕೆ ಕ್ಲೀನ್ ಇದ್ದಿದ್ದು ಬಾಟ್ಲ್ ನೀವು ಹಿಡಿತಾ ಇದ್ದೀರಂದರೆ ಬೋರ್ ರನ್ ಆಗಿ ನಂತರ 1 ಲೀಟ್ರ್ ಫಸ್ಟ್ ಆ ನೀರಿನಿಂದ ನೀವು ರಿನ್ಸ್ ಮಾಡಬೇಕು. ಫಸ್ಟ್ ಆ ಬೋರ್ ನೀರಿನಿಂದ ರಿನ್ಸ್ ಮಾಡಿ ಚಲ್ಲಿ ಅದೇ ಬೋರ್ ನೀರನ್ನು ನಾವು ಕ್ಲೀನ್ ಇದ್ದಿದ್ದು ಬರೀ ಬಾಟ್ಲ್ನಲ್ಲಿ ಹಿಡಿದು 1 ತಾಸು ಬೋರನ್ನು ನೀವು ರನ್ ಮಾಡಿ ನಂತರ ನೀವು ಫ್ರೆಶ್ ಆಗಿ ಬರೋ ಮುಂದಾಗೆ ನೀರನ್ನು ತರಬೇಕು. ಸ್ಟಾಕ್ ನೀರು ತರಬಾರ್ದು, ಯಾಕಂದರೆ ವಿಶ್ಲೇಷಣೆ ರಿಪೋರ್ಟ್ಸು ಮತ್ತು ಅದು ಮಾಡಿದಂಥ ಇದು ರಾಂಗ್ ಬರ್ತವೆ. ನೀವು ಯಾವಾಗ ಬರ್ತಾ ಇರ್ತೀರಲ್ಲ ಅವಾಗೆ ಫ್ರೆಶ್ ಆಗಿ ನೀರನ್ನು ತರಬೇಕು. ಮಣ್ಣು ಮತ್ತು ನೀರು ಒಂದು ಬೆಳಿಗ್ಗೆ ಒಂದು ತುಂಬ ಮುಖ್ಯ ಅಂಶಗಳು. ಯಾಕಂದರೆ ಇದು ಇರಲಾರ್ದೆ ಇದರದು ಮತ್ತು ಆರೋಗ್ಯನ ಕೆಟ್ಟ ಹೋಯ್ತಂದರೆ ನಮ್ಮ ಬೆಳೆ ಆಯಿತು, ನಮ್ಮ ಪರಿಸರ ಆಯಿತು, ಎಲ್ಲಾನೇ ಇಫೆಕ್ಟ್ ಆಗುತ್ತೆ. ಅದಕ್ಕೆ ಮಣ್ಣು ಆರೋಗ್ಯ ಅಥವಾ ನೀರು ಆರೋಗ್ಯ ಒಂದು ಮುಖ್ಯ ಅಂಶ ಆಗಿದೆ ಕೃಷಿಯಲ್ಲಿ. ಮತ್ತು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಲಾರ್ದೆ ಕೃಷಿ ಮಾಡೋದ್ರಿಂದ ತುಂಬ ನಷ್ಟಗಳು ಆಗ್ತವೆ. ಯಾಕಂದರೆ ನೀವು ತುಂಬ ಖರ್ಚೂ ಹೆಚ್ಚು ಬರುತ್ತೆ, ಗೊಬ್ಬರ ಹೆಚ್ಚು ಕೊಡ್ತೀರಾ, ಸ್ಪ್ರೇ ಹೆಚ್ಚು ತೊಗೋತೀರಾ, ಮತ್ತು ಇದು ಬೇರೆ ಬಿಡಿ, ಮಣ್ಣಿನ ಆರೋಗ್ಯ ಕೆಟ್ಟ ಹೋಗುತ್ತೆ. ಆ ಒಂದು ಲೇಯರ್ ಮಣ್ಣು ಆಗಬೇಕಂದ್ರೆ ಎಷ್ಟೋ ವರ್ಷ ತೊಗೋತೈತೆ. ನೀವು ಅಂಥ ಮಣ್ಣನ್ನ ದಿನ ಕೆಡಿಸ್ತಾ ಇರ್ತೀರಾ, ನಿಮ್ಗೆ ಗೊತ್ತಾಗಲಾರ್ದೆ ಅದು ಕೆಡ್ತಾ ಇರ್ತೈತೆ. ಯಾಕೆ ಹೇಳಿ, ತುಂಬ ರಾಸಾಯನಿಕ ಯೂಸ್ ಮಾಡ್ತಾ ಇರ್ತೀರ. ಅದಕ್ಕೆ ಸಾವಯವ ಗೊಬ್ಬರ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಹೆಚ್ಚು ಯೂಸ್ ಮಾಡೋಂಥ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂದ್ರೆ ವೈಜ್ಞಾನಿಕವಾಗಿ ವಿಧಾನದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಪರೀಕ್ಷೆಗೆ ತೊಗೊಂಡು ಬನ್ನಿ. ನೆಕ್ಸ್ಟ್ ಏನಂದರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಪರೀಕ್ಷೆ ರೈತರಿಗೆ ತುಂಬ ಲಾಭವನ್ನು ಇದೆ. ಯಾಕೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಣ್ಣು ಆರೋಗ್ಯ ಕಾರ್ಡ್ ಅಂತ ಡಿಸೆಂಬರ್ 2015 ಅಂತಾರಾಷ್ಟ್ರೀಯ ಮಣ್ಣು ದಿನಾಚರಣೆ ನೋಡಿ, ಮಣ್ಣಿಗೆ ಅಂತಾರಾಷ್ಟ್ರೀಯಲ್ಲೇನು ಒಂದು ಇಂಪಾರ್ಟೆನ್ಸ್ ಸಿಕ್ಕಿದೆ. ಮಣ್ಣಿಗೆ ಎಷ್ಟು ಇದು ಇದೆ ನೋಡಿ, 2015 ಅಂತಾರಾಷ್ಟ್ರೀಯ ಮಣ್ಣು ದಿನಾಚರಣೆ ಆ ಇಯರ್ಗೆ, ಆ ಇಸ್ವಿ 2015 ಅಂತಾರಾಷ್ಟ್ರೀಯ ಇಯರ್ ಅಂತ ಡಿಕ್ಲೇರ್ ಆಗಿದೆ. ಡಿಸೆಂಬರ್ 5 ಪ್ರತಿ ವರ್ಷ ನಾವು ಮಣ್ಣು ದಿನಾಚರಣೆ ಅಂತ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ಮಣ್ಣು ಆರೋಗ್ಯ ಕಾರ್ಡನ್ನು ನಾವು ರೈತರಲ್ಲಿ ಫ್ರೀ ಆಗಿ ಕೊಡ್ತೀವಿ. ಈ ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ನಾವು ಹೇಳುವಂಥ ವಿಶ್ಲೇಷಣೆ ಮಾಡಿ ರಿಪೋರ್ಟ್ಸ್ ಕೊಟ್ಟು ಅದು ಯಾವ ಥರ ನೀವು ಎಷ್ಟು ಗೊಬ್ಬರವನ್ನು ಹಾಕಬೇಕಂತ ಇದು ಮಾಡಿ, ಮತ್ತು ನಿಮ್ಮ ಮಣ್ಣು ಪರೀಕ್ಷೆ ಮಾಡಿಸಿ ವೈಜ್ಞಾನಿಕವಾಗಿ ಬೆಳೆಯನ್ನು ಬೆಳೆದು ನಿಮ್ಮ ಪರಿಸರ ಮಾಲಿನ್ಯ ಆಯಿತು, ನಿಮ್ಮ ಖರ್ಚುಗಳನ್ನಾಯಿತು ಎಲ್ಲ ತಡೆಗೂಡಿಸಿ ಒಂದು ವೈಜ್ಞಾನಿಕವಾಗಿ ನೀವು ಅದರ ಲಾಭವನ್ನು ಪಡ್ಕೋಬಹುದು. ಮಣ್ಣು ಆರೋಗ್ಯ ಕಾರ್ಡ್ ಎಲ್ಲರಿಗೂ ಯಾವ ಥರ ಒಂದು ಆಧಾರ್ ಕಾರ್ಡು ಅವಶ್ಯಕ ಇದೆ, ಅದೇ ರೀತಿಯಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್, ಮಣ್ಣು ಆರೋಗ್ಯ ಕಾರ್ಡ್ ಎಲ್ಲ ರೈತ ಬಾಂಧವರಿಗೆ ಇದು ಒಂದು ಕಾರ್ಡ್ ಇರಬೇಕು ವಿಜ್ಞಾನ ಕೇಂದ್ರದ ಮೇನ್ ಉದ್ದೇಶ. ನೆಕ್ಸ್ಟು ನಾವೇನು ಹೇಳ್ತೀವಂದರೆ, ನೀರಾವರಿ ಇದ್ದಲ್ಲಿ ವರ್ಷಕ್ಕೊಮ್ಮೆ ಮಣ್ಣನ್ನು ಪರೀಕ್ಷಿಸಿ, ನೆಕ್ಸ್ಟು ಒಣ ಬೇಸಾಯ ಇದ್ದಲ್ಲಿ 2 ಅಥವಾ 3 ಮಣ್ಣನ್ನು ಪರೀಕ್ಷಿಸಿ ಅಂತ ಹೇಳ್ತೀವಿ. ಈ ಫಸ್ಟ್ ಸೀಸನ್ ನಮ್ಮಲ್ಲೇ ಬರ್ತಾರೆ ಸಾಕಷ್ಟು ರೈತರು, ನೆಕ್ಸ್ಟ್ ಸೀಸನು ಆಯಿತು, ನೆಕ್ಸ್ಟ್ ಇಯರ್ ಆಯಿತು, ಮತ್ತೆ ಅವರೇ ರಿಪೀಟ್ ಆಗ್ತಾ ಇರ್ತಾರೆ. ನಾವು ಅವರಿಗೆ ಅವ್ರ ಜೋಡಿ ಮಾತಾಡ್ಕೋತಾ ನಾವು ಕೇಳ್ತೀವಿ, ಲಾಸ್ಟ್ ಟೈಮ್ ನೀವು ಮಣ್ಣನ ಪರೀಕ್ಷೆ ಮಾಡಿಸಿದ್ರಿ ಯಾವ ಥರ ಇತ್ತು ನಿಮ್ಮ ಬೆಳೆ? ಅವರು ತುಂಬ ಖುಷಿನಿಂದ ಅಂತಾವೆ, ಇಲ್ರಿ ಮಣ್ಣು ಪರೀಕ್ಷೆ ಮಾಡಿಸಿದ ನಂತರ ನೀವು ಹೇಳಿದ ಪ್ರಕಾರ ನಾವು ಗೊಬ್ಬರ ಹಾಕಿದ ನಂತರ ಈ ಸಲ ನಮಗೆ ಲಾಭ ಸ್ವಲ್ಪ ಹೆಚ್ಚು ಬಂದಿದೆ. ನಾವು ಮಣ್ಣು ಪರೀಕ್ಷೆ ಮಾಡಲಾರ್ದ ವ್ಯವಸಾಯ ಮಾಡ್ತಿದ್ರಲ್ರಿ, ಅವಾಗ ಸ್ವಲ್ಪ ಏನೋ ತೊಂದರೆ ಇರ್ತಿತ್ತು, ಖರ್ಚು ಹೆಚ್ಚಾಗ್ತಿತ್ತು, ಇಳುವರಿ ಸ್ವಲ್ಪ ಕಡಿಮೆ ಬರ್ತಾ ಇತ್ತು. ಆದರೆ ನೀವು ಹೇಳಿದ ನಂತರ ವೈಜ್ಞಾನಿಕವಾಗಿ ನಾವು ಮಾಡೋದ್ರಿಂದ ಲಾಭನೂ ಹೆಚ್ಚಿದೆ ರೀ, ಖರ್ಚುನೂ ಕಡಿಮೆ ಇದೆ ಅಂತ ಸ್ವಲ್ಪ ರೈತರು ಅಂದರೆ ಸ್ವಲ್ಪ ನಮಗೆ ರಿಪೀಟೆಡ್ ಫಾರ್ಮರ್ಸರೇ ಯಾವತ್ತೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂಥ ರೈತರು ನಮಗೆ ತಮ್ಮದು ಅನಿಸಿಕೆಯನ್ನು ನಮ್ಮ ಮುಂದೆ ಹೇಳ್ಕೊತಾರೆ. ಅದ್ರ ಮೂಲಕ ಅಥವಾ ಅವ್ರಿಗೆ ಏನಾದರೂ ಆ ಥರ ಇದ್ದರೆ ಕ್ಷೇತ್ರ ಭೇಟಿ ಕೊಡ್ರಿ ಅಂತಂದ್ರೂ ನಾವು ಹೋಗೋಕ್ಕೆ ಇಂಟ್ರೆಸ್ಟ್ ಇರ್ತೀವಿ, ಹೋಗ್ತೀವಿ. ಆ ಥರ ಏನಿಲ್ಲ, ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಇದು ಹೇಳಬೇಕಂದ್ರೆ. ಯಾಕಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 2012 ಮಣ್ಣು ಮತ್ತು ನೀರು ಪರೀಕ್ಷಾ ವಿಭಾಗ ಸ್ಟಾರ್ಟ್ ಆಯಿತು. ಅವಾಗಿಂದ ಹಿಡಿದು ಇವತ್ತಿನ ತನಕ ರೈತರದ ಸಂಖ್ಯೆ ಹೆಚ್ಚಾಗಿದೆ, ಕಡಿಮೆ ಇಲ್ಲ. ಇದು ಒಂದು ನನಗೆ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ. ಯಾಕಂದರೆ ಯಾವುದೇ ಒಂದು ಯೂನಿಟು ಮುಂದುವರಿಬೇಕಂದ್ರೆ ಅದಕ್ಕೆ ರೈತರ ಬೆಂಬಲವೂ ಇರಬೇಕು. ಇದು ಒಂದು ಡಿಪಾರ್ಟ್ಮೆಂಟ್ ಇರುವುದೇ ರೈತರಿಗೋಸ್ಕರ. ಮತ್ತು ಇಲ್ಲಿ ಸಾಕಷ್ಟು ರೈತರು ಪ್ರತಿ ವರ್ಷ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತು ನಾವು ಹೆಚ್ಚು ಕಾಳಜಿನಿಂದ ಅವರಿಗೆ ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಯನ್ನು ಪರೀಕ್ಷಿಸಿ ಕೊಡ್ತೀವಿ. ಇದರಿಂದ ಅವರಿಗೆ ನಮ್ಮ ಮೇಲೆ ವಿಶ್ವಾಸನೂ ಹೆಚ್ಚಾಗ್ತಾ ಇದೆ. ಮತ್ತು ನಾವು ರೈತರಿಗೆ ತುಂಬ ವೈಜ್ಞಾನಿಕವಾಗಿ ಸಂಗ್ರಹಿಸಿದ ವಿಧಾನ ಆಯಿತು, ಮತ್ತು ಪೋಷಕಾಂಶಗಳು ಯಾವ ಥರ ಎಷ್ಟು ಹಾಕಬೇಕು, ಮತ್ತು ಸಾವಯವ ಗೊಬ್ಬರದ್ದು ಇಂಪಾರ್ಟೆನ್ಸ್, ರಾಸಾಯನಿಕ ಕಡಿಮೆ ಯೂಸ್ ಮಾಡಿರಿ ಅಂತ ಈ ಥರ ಇದು ಮಾಡೋದ್ರಿಂದ ರೈತರ ಬಾಂಧವರಿಗೆ ತುಂಬ ಅನುಕೂಲತೆ ಇದೆ. ಮತ್ತು ಇದು ನಮ್ಮ ರಾಯಚೂರು ಯೂನಿವರ್ಸಿಟಿನಲ್ಲೂ ತುಂಬ ಹೆಸರು ಗಳಿಸಿದೆ. ಮತ್ತು ಇಲ್ಲಿನಷ್ಟು ಹೆಚ್ಚು ರೈತರ ಸಂಖ್ಯೆ ಬೇರೆ ಯಾವ ಕ್ಷೇತ್ರಕ್ಕಿಲ್ಲ. ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬರುವಂತಹ ರೈತರು ತುಂಬಾ ಹೆಚ್ಚು ಸಂಖ್ಯೆನಲ್ಲಿದ್ದಾರೆ ಬೇರೆ ಕ್ಷೇತ್ರ ನೋಡಿದ್ರೆ. ಮತ್ತೆ ನಿಯಂತ್ರಣಗಳು ಸಜೆಷನ್ಗಳು ಕೊಟ್ಟದ ನಂತರ ಅವ್ರು ಬಂದು ನಮ್ಗೆ ಇಂಪ್ರೂವ್ ಆಗಿದೆ, ನಾವು ಸುಧಾರಿಸಿದ್ವಿ ಅಂತ ಹೇಳಿದ್ದೆ ನಮ್ಗೆ, ಅದು ತುಂಬ ನಮಗೆ ಖುಷಿ. ಅದು ಒಂದು ನಮಗೆ ಇನ್ಸ್ಟಿಟ್ಯೂಟ್ಗೆ ಒಂದು ತುಂಬ ಹೆಮ್ಮೆ. ರೈತರಿಗೆ ಏನೋ ಒಂದು ಅವರು ಕ್ಷೇತ್ರದಲ್ಲಿ ಮುಂದುವರಿಲಿ, ಮತ್ತು ವೈಜ್ಞಾನಿಕವಾಗಿ ಒಂದು ಬೆಳೆ ಅವ್ರು ತಗೊಂಡು ಕಡಿಮೆ ಖರ್ಚಿನಲ್ಲಿ ಅಥವಾ ಇರುವಂಥ ಖರ್ಚಿನಲ್ಲಿ ಒಂದು ಒಳ್ಳೆ ಬೆಳೆ ತಗೊಂಡು ಅವ್ರು ಲಾಭ ಪಡಿತಾ ಇದ್ದಾರೆ ಅಂತ ನಮಗೂ ಒಂದು ಖುಷಿ. ಡಾಕ್ಟರ್ ಫರ್ಜಾನ ಮೇಡಮ್ ಅವರು ತಾವು ಇದುವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ